ಅದರ ಜೊತೆಗೆ ಅಂದ್ರೆ ಈಗ ನಾವು ಸ್ವಲ್ಪ ಜೋಳ ಅದು ಹಾಕೊಂಡಿವಿ ಸರ್, ಒಂದು ಸ್ವಲ್ಪ ಕಾಯಿಪಲ್ಯಕ್ಕೆ ಬದ್ನಿ ಗಿಡ ಟಮಾಟಿ ಮಾಡ್ಕೊಂಡಿವ್ರಿ ಈಗ ರೀ. ನೆಕ್ಸ್ಟ್ ಸರ್ ಅದನ್ನು ರೇಷ್ಮಿನೇ ಮಾಡ್ಬೇಕು ಅನ್ನೋದೈತಿ ಸರ್. ಆದರೆ ಈಗ ಜೋಳ ಗೋಧಿ ಇತ್ತು ಸರ್, ಗೋಧಿ ತಕೊಂಡು ಈಗ ಸ್ವಲ್ಪ ಕಾಯಿಪಲ್ಯ ಮಾಡೇವ್ರಿ, ಜೋಳ ಬೆಳೆ ಹತ್ತೇವ್ರಿ. ಆದ್ರೆ ನಾವು ಈ ಗೊಬ್ಬರ ಪೊಬ್ಬರ ಒಗೆದಿಲ್ಲರಿ, ಹಿಂಗೆ ಹಾಕಿಸಿ ರಾಸಾಯನಿಕ ಬಿಡತ್ತೀವಲ್ಲ ಅದಕ್ಕಾಗಿ ಸ್ವಲ್ಪ ಅದಷ್ಟು ಕಾಯಿಪಲ್ಯಕ್ಕೆ ಇರಲಿ ಅನ್ನೋ ಉದ್ದೇಶದಿಂದ್ರೆ ಅದಷ್ಟು ಇಟ್ಕೊಂಡೇವ್ ಸರ್. ನೋಡ್ಬೇಕು ಸರ್ ಈಗ ನೆಕ್ಸ್ಟ್ ಏನು ಅಂದ್ರೆ ಅದು ಇದ್ರ ಜೊತೆ ಸ್ವಲ್ಪ ಕೆಲಸ ಮಾಡೋಕೆ ಅದು ಇದು ಆಗತ್ತೆ ಸರ್. ಹಿಂಗಾಗಿ ಅದು ಮಾಡ್ಬೇಕಂದೇವ್ರಿ, ಅದನ್ನು ರೇಷ್ಮಿನೇ ಮಾಡೋ ಉದ್ದೇಶ ಐತೆ ಸರ್ ನಮ್ದು. ನೀವು ಶ್ರೀಗಂಧ ಕೂಡ ಬೆಳೆದಿದ್ರಿ ಅಂತೇಳಿ ಅನ್ನುವಂಥ ವಿಚಾರ ಗೊತ್ತಾಯಿತು. ಶ್ರೀಗಂಧ ಬೆಳೆದಿದ್ರಿ, ಅದರ ನಂತರ ಅದನ್ನು ತೆಗೆದ್ರಿ ಅನ್ನುವಂಥ ಒಂದು ವಿಚಾರ ಕೂಡ ಗೊತ್ತಾಯಿತು. ಎಷ್ಟು ಬೆಳೆದಿದ್ರಿ ಮತ್ತು ಯಾಕೆ ತೆಗೆದ್ರಿ ಏನಾದರೂ ಹೇಳ್ಬೋದಾ? ಅದು ಬೆಳೆದಿದ್ವಿ ಸರ್, ನಾನು 160 ಹೆಚ್ಚಿದ್ದೆ ಸರ್ ಶ್ರೀಗಂಧದಾಗಿ ರೀ. ರೇಷ್ಮಿ 6x6 ಸಾಲ ಪದ್ಧತಿ ಮಾಡಿ ಮರು ಪದ್ಧತಿ ಒಳಗೆ ರೇಷ್ಮಿ ಹಚ್ಚಿದ್ದೆ ಸರ್ ನಾನು. ಅದರೊಳಗೆ 12x12 ಶ್ರೀಗಂಧ ಹಚ್ಚಿದ್ದೆ ಸರ್ ನಾನು. ಹಚ್ಚಿ ಅದು 3 ವರ್ಷ ತನಕ ಬೆಳೆಸಿದ್ದೆ ಸರ್. ಗಿಡ ಎಲ್ಲ ಟಾಪ್ ಬಂತು ರೀ. ಟಾಪ್ ಬಂದ ಮೇಲೆ ಅದು ಗಿಡ ಹೆಂಗೆ ದೊಡ್ಡದಾಯ್ತು ಹಂಗೆ ನಾನು ರೇಷ್ಮಿ ಬೆಳೆ ಒಣಗಿ ಹೋಯ್ತು ರೀ. ಅದರೊಳಗೆ ಒಣಗಿ ಹೋದ್ಮೇಲೆ ನಾನು ಸ್ವಲ್ಪ ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಾಗ ಕೆಲಸ ಮಾಡೋರಿಗೆ ಇನ್ಕ್ವೈರಿ ಮಾಡಿದಾಗ ಏನಂದ್ರಿ, ಬೇರೆ ಗಿಡದ ಸಪೋರ್ಟಿಂಗ್ ಬೇರ್ ಇದ್ರೇ ಶ್ರೀಗಂಧ ಗಂಧ ಆಗ್ತದೆ, ಇರ್ಲಿಕ್ಕಂದ್ರೆ ಆಗಂಗಿಲ್ಲ ಅನ್ನೋ ವಿಚಾರ ಕೇಳಿದೆ ಸರ್ ನಾನು. ಅದು ಕೇಳಿದ್ಮೇಲೆ ಮತ್ತು ಅದು ಗಂಧ ಆಗಲ್ಲ ಅಂದ್ರೆ ಅದನ್ನು ಇಟ್ಟು ವೇಸ್ಟ್ ಮಾಡೋದಂಗೆ ಹಾಕೋದು ಅಂದ್ಕೊಂಡು ರೇಷ್ಮಿ ಗಿಡ ತೆಗೆದೆ ಸರ್ ನಾನು. ಆದರೆ ನನ್ನ ಅನಿಸಿಕೆ ಪ್ರಕಾರ ಅಂದರೆ ಶ್ರೀಗಂಧದ ಜೊತೆ ರೇಷ್ಮಿ ಗಿಡ ಸೂಕ್ತವಾದ ಬೆಳೆ ಅಲ್ಲ ಸರ್. ಅದಕ್ಕೆ ಅದರದೇ ಆದಂತ ಮರ ಪದ್ಧತಿ ಒಳಗಿನ ಗಿಡ ಹಚ್ಚಿದ್ರೆ ಸೂಕ್ತ ಅಂತ ನನ್ನ ಅನಿಸಿಕೆ ಸರ್. ಈಗ ತಾವು ಗೋ ಕೃಪಾಮೃತ ಅದೆಲ್ಲ ಬಳಸ್ತೀನಿ ಅಂತಂದ್ರಿ, ನೀವೇ ತಯಾರು ಮಾಡ್ತಾ ಇದ್ದೀರಿ? ನಾವೇ ತಯಾರು ಮಾಡ್ತೇವೆ ಸರ್, ನಾವೇ ತಯಾರು ಮಾಡಿ ಇಲ್ಲೆಲ್ಲ ಅದಾವ ಸರ್, ಇಲ್ಲಿ ಕಾಣ್ತದೆ ಸರ್ ನಿಮ್ಗೆ ಗೋ ಕೃಪಾಮೃತ. ಆಮೇಲೆ ವೇಸ್ಟ್ ಡಿಕಂಪೋಸ್ಟ್, ಆಮೇಲೆ ಇದು ಪಿಸ್ ಆಯಿಲ್ ಅಂತೇಳಿ ವೇಸ್ಟೇಜ್ ಮೀನು ಅದಕ್ಕೆ ಬೆಲ್ಲ ಅದು ಹಾಕೊಂಡು ಅದನ್ನು ತಯಾರು ಮಾಡಿ ಅದನ್ನೇ ಹೊಡಿತೀವಿ ಸರ್, ಹೊಲಕ್ಕೆ ಯೂಸ್ ಮಾಡ್ತೀವಿ ರೀ. ಆಮೇಲೆ ಅದರದ್ದು ರಿಸಲ್ಟು ಚಲೋ ಐತೆ ಸರ್, ಗೋ ಕೃಪಾಮೃತ ಪಿಸ್ ಆಯಿಲ್ದು ರಿಸಲ್ಟು ಭಾಳ ಚಲೋ ಐತೆ ಸರ್. ಹಾಂ ಸರ್, ಈಗ ನಾವು ಯಾವ ಸರ್ಕಾರಿ ಗೊಬ್ಬರ ಎಷ್ಟು ಹಾಕಿದ್ರು ಕಡಿಮೆನೇ ರೀ, ಇದು ಹಾಕೋದ್ರಿಂದ ಭಾಳ ಒಳ್ಳೇದೈತೆ ಸರ್. ಹಿಂಗಾಗಿ ಅದನ್ನೇ ಮಾಡ್ಕೊತ ಹೊಂಟೀವಿ ಸರ್ ನಾವು. ಅಂದರೆ ಇದನ್ನು ಗೋ ಕೃಪಾಮೃತ ತಯಾರು ಮಾಡೋದಕ್ಕಾಗಲಿ ಅಥವಾ ಫಿಶ್ ಇದು ತಯಾರು ಮಾಡೋದಾಗಲಿ ಅಷ್ಟು ಖರ್ಚು ಬರಲಿಕ್ಕಿಲ್ಲಲ್ಲ? ಇಲ್ಲ ಸರ್, ಭಾಳ ಖರ್ಚು ಕಡಿಮೆ ಇದೆ ಸರ್. ಈಗ ನಾವು ಒಂದು ಪೆಂಟಿ ಬೆಲ್ಲ ತೊಗೊಂಡ್ರೆ ನಮ್ಗೆ ಎಷ್ಟು 10 ಕೆಜಿಗೆ 60 ರೂಪಾಯಿ ಬೀಳ್ತದೆ ಸರ್. ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡ್ರೆ 60 ರೂಪಾಯಿ ಕೆ ಜಿ ಬೀಳ್ತದೆ ಸರ್. 600 ರೂಪಾಯಿ ಒಂದು ಪೆಂಟಿ ಬೆಲ್ಲ ತೊಗೊಂಡ್ರೆ ನಮ್ಗೆ ಒಂದು 1000 ಲೀಟ್ರ್ ಗೋ ಕೃಪಾಮೃತ ರೆಡಿ ಆಗ್ತದೆ ಸರ್. ಅದಕ್ಕೆ ಎಷ್ಟು 20 ಲೀಟ್ರ್ ಮಜ್ಗಿ ಬೇಕು ಸರ್, 1000 ಲೀಟ್ರಿಗೆ ಸರ್. 20 ಲೀಟ್ರ್ ಮಜ್ಗಿ 10 ಕೆ ಜಿ ಬೆಲ್ಲ ಹಾಕಿದೀವಿ ಅಂದ್ರೆ ನಮ್ಗೆ ಎಷ್ಟು ರೀ, ಇದೊಂದು 400 1000 ರೂಪಾಯಿ ಖರ್ಚು ಬರ್ತದೆ ಸರ್. ನಮ್ಗೆ 1000 ರೂಪಾಯಿ ಖರ್ಚು ಮಾಡಿದೀವಿ ಅಂದ್ರಿ ನಮ್ಗೆ ಒಂದು 2 ಪ್ಯಾಕೆಟ್ ಯೂರಿಯಾ ಡಿ ಎ ಪಿ ಹೋಗದಷ್ಟು ಕೆಲಸ ಕೊಡ್ತದೆ ಸರ್. ಆಮೇಲೆ ನಮ್ಮ ಭೂಮಿ ಫಲವತ್ತತೆ ಉಳ್ಕೋತದೆ ಸರ್, ಜೀವಾಣುಗಳು ಯಾವ ಸಾಯಂಗಿಲ್ಲ. ಹಿಂಗಾಗಿ ನಾವು ಅದನ್ನು ಇದಕ್ಕೆ ನಾವು 1 ಪ್ಯಾಕೆಟ್ ಡಿ ಎ ಪಿ ತೊಗೊಳಕ್ಕೆ ಹೋರ್ 1400 ರೂಪಾಯಿ ರೇಟ್ ಐತೆ ಸರ್. 1 ಪ್ಯಾಕೆಟ್ ಯೂರಿಯಾ ತೊಗೊಳಕ್ಕೆ ಹೋರ್ 400 ರೂಪಾಯಿ ರೇಟ್ ಐತೆ ಸರ್. ಇದು ನಮ್ದು ಎರಡೂ ಕೆಲಸ ಒಂದ್ರಾಗೆ ಮಾಡ್ತೀವಿ ಸರ್. ಪ್ರತಿ ಬೆಳಿಗ್ ನಮ್ಗೆ ಗೊಬ್ಬರದ ಏನಿಲ್ಲ ಅಂದ್ರೆ ನಮ್ಗೆ ಒಂದು 5000 ರೂಪಾಯಿ ಲಾಗೋಡ್ ಬರ್ತೈತೆ ಸರ್. ಪ್ರತಿ ಬೆಳಿಗ್ ಮುಂಚೆ ನಾವು ಹಾಕ್ಬೇಕಾದ್ರೆ ಅಮೋನಿಯಂ ಸಲ್ಫೇಟು, ಸಿಂಗಲ್ ಸೂಪರ್ ಫಾಸ್ಫೇಟು, ಪೊಟ್ಯಾಸು ಹಾಕ್ತಿದ್ದೇವೆ ಸರ್. ಅದು ಪ್ರತಿ ಬೆಳಿಗ್ ಈಗ ಅದು ಕೆ ಜಿ ವಾರ ಲೆಕ್ಕ ಅಂದ್ರೆ ನಮ್ಗೆ ಒಂದು 5000 ರೂಪಾಯಿ ಖರ್ಚು ಬರ್ತೈತೆ ಸರ್. ಈಗ ನಮ್ದು ಇದು ಒಂದು 1500 ರೂಪಾಯಿದೊಳಗೆ ಆಗ್ತದೆ ಸರ್ ಒಂದು ಬೆಳಿಗ್ಗೆ. 1500 ರೂಪಾಯಿ ಗೊಬ್ಬರ ಹಾಕಿದೀವಿ ಅಂತಂದ್ರೆ ಇದು ಗೋ ಕೃಪಾಮೃತ ಅದು ರೆಡಿ ಮಾಡಿ ಹಾಕಿದ್ರೆ ನಮ್ಗೆ ಒಂದು ಬೆಳೆ ಕಡೆ ಹಾಕಾಯ್ತದೆ ಸರ್. ಇದನ್ನೆಲ್ಲ ಎಲ್ಲಿ ಕಲ್ತ್ರಿ ನೀವು ಗೋ ಕೃಪಾಮೃತ ಮಾಡೋದು, ಇಂಥ ಸಾವಯವ ಏನು ತಯಾರಿಕೆಗಳು ಇರ್ತಾವಲ್ಲ ಇವನ್ನ ಎಲ್ಲಿ ಯಾರು ಕಲ್ಸಿದ್ರೆ ನಿಮಗೆ? ನಮ್ಗೆ ಮೂಲತಃ ವೀರೇಶ್ ಮನಗುಳಿ ಅಂತ ಹೇಳ್ಯಾರ ಸರ್. ಅವ್ರು ಎಲ್ಲ ಕಡೆ ನಮ್ಗೆ ಅದೃಷ್ಟ ಕಾಡಿಸಿದ್ದೆ ಸರ್ ಸ್ವಾಮೀಜಿಗಳು. ಅವ್ರು ಇದ್ರೊಳಗೆ ಎಲ್ಲ ನಮ್ಗೆ ಇದು ಕರ್ಕೊಂಡು ಹೋದ್ರಿ. ಆಮೇಲೆ ಎಂ ಬಿ ಪಟ್ನ ಶೆಟ್ಟಿ ಸರ್ ನಮ್ಗೆ ಅವ್ರಿಗೆಲ್ಲ ಭೇಟಿ ಮಾಡಿಸಿ ಒಂದು ಫಂಕ್ಷನ್ದ ಕರ್ಕೊಂಡೋಗಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರು ಸರ್. ಆರ್ಗ್ಯಾನಿಕ್ ಮಾಡೋಕೆ ನಮ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದೆ ಪಟ್ನ ಶೆಟ್ಟಿ ಸರ್. ಸರ್ ಅವ್ರ ತ್ರೋನೇ ನಾವು ಎಲ್ಲ ಕಡೆ ಎಲ್ಲೆಲ್ಲಿ ಇದು ಅದಾವ ಅಲ್ಲೆಲ್ಲ ನಮ್ಗೆ ನಾವು ಆತ್ಮ ಇದ್ರೊಳಗೆ ನಮ್ಗೆ 3 ವರ್ಷ ಇದು ತೊಗೊಂಡ್ರು ಸರ್. ಸದಸ್ಯದ ಇದು ತೊಗೊಂಡು ನಾವು ಮೀಟಿಂಗ್ ಕರೆಸಿ ನೀವು ಆರ್ಗ್ಯಾನಿಕೇ ಮಾಡ್ಬೇಕು ಅನ್ನೋಂಥದ್ದು ಇದು ಮಾಡ್ಕೇಸಿಂದ್ರೆ ಪಟ್ನ ಶೆಟ್ಟಿ ಸರ್ ನಮ್ಗೆ ಬಾತಲ್ಲಿ ಕರ್ಕೊಂಡೋಗ್ಯಾರ ಸರ್ ನಮ್ಗೆ. ಮತ್ತು ಕಣ್ಣೀರಿಗೆ ಅಲ್ಲಿ ಸ್ವಾಮೀಜಿಯವರು ಇದಕ್ಕೂ ಭೇಟಿ ಮಾಡಿಸಿ ಅಲ್ಲಿ ಇದೆಲ್ಲ ಅವ್ರು ಆರ್ಗ್ಯಾನಿಕ್ ಮಾಡೋದು ಯಾವ್ಯಾವ ಥರ ಮಾಡ್ತಾರ ಏನು ಅನ್ನೋದು ಅವರೇ ಕರ್ಕೊಂಡೋಗಿ ನಮ್ಗೆ ಟ್ರೈನಿಂಗ್ ಕೊಡಿಸಿ ಇದು ಮಾಡ್ಕೇಸಿಂದ್ರೆ ಅವ್ರ ತ್ರೋನೇ ನಾವು ಆರ್ಗ್ಯಾನಿಕ್ ಮಾಡೋದು ಇದು ಮಾಡತ್ತೀವಿ ಸರ್. ಈಗ ನಿಮ್ಮ ತೋಟಕ್ಕೆ ನೋಡೋದಕ್ಕೆ ಕಲಿಯೋದಕ್ಕೆ ಬರ್ತಾ ಇದ್ದಾರೆ ಜನ? ಬರ್ತಾರೆ ಸರ್. ಆಲ್ಮೋಸ್ಟ್ ನಮ್ಮ ಬಿಜಾಪುರ ಜಿಲ್ಲಾದವ್ರು ರೇಷ್ಮಿ ಬೆಳೆಗಾರ ಎಷ್ಟು ಅದಾರೆ ಎಲ್ಲರೂ ಬಂದ ಹೋಗ್ಯಾರ ಸರ್. ಈಗೂ ಹೊಸ ರೈತರು ಬರ್ತಾರೆ ಸರ್. ನಮ್ಮ ತಾಲೂಕಿಗೆ ಹೋದ್ರೆ ಆಫೀಸ್ನಾಗ ಹೋದ್ರೆ ಅಂದ್ರೆ ತಾಲೂಕು ಆಫೀಸ್ನಾಗ ಹೋದ್ರೆ ಅಂದ್ರೆ ನಮ್ಮ ಗೋಳಗುಂಡ್ ಸರನು ಅಲ್ಲಿ ಹೋಗಿ ಅವ್ರಿಗೆ ಮಾಹಿತಿ ತಗೋರಿ ಅವ್ರು ಭಾಳದ ಹತ್ರ ಮಾಡ್ಕೊತ ಬಂದಾರ ಅಂತೇಳಿ ಕಳಿಸ್ತಾರೆ ಸರ್. ಅವ್ರಿಗೆ ಹಚ್ಚೋ ಆಸಕ್ತಿ ಇದ್ದು ಅಂತ ರೈತರು ಬಂದು ನೋಡ್ಕೊಂಡೋದ್ರೆ ಅವ್ರಿಗೆ ಏನು ನಮ್ಗೆ ತಿಳಿದಿದ್ದ ಮಟ್ಟಿಗೆ ಮಾಹಿತಿ ಹೇಳಿ ಕಳಿಸ್ತೀವಿ ಸರ್. ನಮಗೆ ಹೇಳ್ದಂಗೆ ಅವ್ರು ಮಾಡಿನೂ ಸಕ್ಸಸ್ ಆಗ್ಯಾರ ಸರ್, ಒಳ್ಳೆ ಲಾಭನ ತಗೊಂಡಾರ ಸರ್. ಈಗ ರೇಷ್ಮೆ ಸಲುವಾಗಿ ಸಾಕಷ್ಟು ಡಿಮ್ಯಾಂಡ್ ಅದ ಅಂತೀರಿ ನಮ್ಮ ಸ್ಟೇಟ್ನೊಳಗೆ? ಆಯ್ತು ಸರ್.

ಸಿಗುದು ಮನೆಯ ಮಾಳಿಗೆ ಸೋರು ತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ ಅಜ್ಞಾನದಿಂದ ಸೋರು ತಿಗುದು ಮನೆಯ ಮಾಳಿಗೆ ಸೋರು ತಿಗುದು ಮನೆಯ ಮಾಳಿಗೆ ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲ ಸೋರು ತಿಗುದು ಮನೆಯ ಮಾಳಿಗೆ ದಾರುಗಟ್ಟಿ ಮಾಳ್ಪರಿಲ್ಲ ಕಳತ ತಲೆಯೊಳಗೆ ನಾನು ಮೇಲಕ್ಕೇರಿ ಹೋಗಲಾರೆ ಸೋರು ತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತಿಗುದು ಮನೆಯ ಮಾಳಿಗೆ ಜಂತಿ ತೊರೆದು ಸರಿದು ಕೀಲ ಸಡಲಿ ಮುರುಕು ತೊಲೆಯು ಹುಳುಕು ಜಂತಿ ತೊರೆದು ಸರಿದು ಕೀಲ ಸಡಲಿ ಹೊರಕು ಚಪ್ಪರ ಜೀರು ಗುಂಡೆ ಮೇಲಕ್ಕೇರಿ ಹೋಗಲಾರೆ ಸೋರು ತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತಿಗುದು ಮನೆಯ ಮಾಳಿಗೆ ಕರಕ್ಕೆ ಹುಲ್ಲು ಕಸವು ಬಿತ್ತಿ ದುರಿತ ಬವದಿ ಇರುವೆ ಮುತ್ತಿ ಕರಕ್ಕೆ ಹುಲ್ಲು ಕಸವು ಬಿತ್ತಿ ದುರಿತ ಬವದಿ ಇರುವೆ ಮುತ್ತಿ ಮಳೆಯ ಬರದಿ ತಿಳಿಯ ಮಣ್ಣು ಒಳಗ ಹೊರಗು ಏಕವಾಗಿ ಸೋರು ತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತಿಗುದು ಮನೆಯ ಮಾಳಿಗೆ ಬಂತು ಕಾಣೆ ಹುಬ್ಬಿ ಮಳೆಯು ಕಾಂತೆ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಎಂತ ಶಿಶುವಿ ನಾಳದೀಶ ಎಂತ ಶಿಶುವಿ ನಾಳದೀಶ ಇಂತು ಪೊರೆವನು ಎಂದು ನಂಬಿದೆ ಸೋರು ತಿಗುದು ಮನೆಯ ಮಾಳಿಗೆ ಅಜ್ಞಾನದಿಂದ